ಬಿಡುವುದಿಲ್ಲ, ಕರ್ತವ್ಯ ಮರೆಯೋದಿಲ್ಲ, ಕಣ್ಣಲ್ಲಿ ಅಳೆಯಬಲ್ಲ ಸಮಯದ ಪ್ರಜ್ಞೆ ಇಲ್ಲ. ಗಡಿಯಾರ ನೋಡೋದಿಲ್ಲ, ಕರ್ತವ್ಯ ಮರೆಯೋದಿಲ್ಲ, ಕಣ್ಣಲ್ಲಿ ಅಳೆಯಬಲ್ಲ ಸಮಯದ ಪ್ರಜ್ಞೆ ಇಲ್ಲ. ಒಂದು ತಪ್ಪು ತಂಟೆ ಮಾಡೋರನ್ನ ಸತ್ಯ ಸಹಿಸೋಲ್ಲ, ನಮ್ಮ ನಾಡ ನೆಮ್ಮದಿ ಕೆಡಿಸೋ ದುಷ್ಟ ಸತ್ಯ ಉಳಿಸೋಲ್ಲ. ಒಂದು ತಪ್ಪು ತಂಟೆ ಮಾಡೋರನ್ನ ಸತ್ಯ ಸಹಿಸೋಲ್ಲ, ನಮ್ಮ ನಾಡ ನೆಮ್ಮದಿ ಕೆಡಿಸೋ ದುಷ್ಟ ಸತ್ಯ ಉಳಿಸೋಲ್ಲ. ನಮ್ಮ ಹೆಣ್ಣು ಮಕ್ಕಳ ನೆರಳ ಸೋಕಲು ಸತ್ಯ ಬೀಡೋಲ್ಲ. ಈ ಕಾಲಿ ಕೀಳಿ ಕೋಳಿಗಳಿಗೆ ಬೆಳೆದು ಇನ್ನಿಲ್ಲ.